ಅವಳಿಗೆ ಅಪ್ಪ ನನಗೊಂದು ಒಳ್ಳೆ ಪಿ ಯು ಸಿಗೆ ಬರ್ತಾ ಇದ್ದೀನಿ, ನಂಗೊಂದು ಒಳ್ಳೆ ಟೂ ವೀಲರ್ ಬೇಕು, ಒಂದು ಒಳ್ಳೆ ಮನೆ ಕಟ್ಟೋಣ, ನಮ್ಮ ಸ್ನೇಹಿತರು ಹಂಗಿದ್ದಾರೆ, ಇನ್ನೂ ಒಳ್ಳೆ ಸ್ಕೂಲಿಗೆ ಹೋಗ್ಬೇಕು, ನಾ ಸಿಟಿಯಾಗಿ ಓದ್ತೀನಿ ಅಂತೆಲ್ಲ ಆದಾಗ ನಿಮ್ಮ ಆದರ್ಶಗಳು ನಿಲ್ಲತ್ತಾ ಅವಾಗ ಹಣಕಾಸಿಗೆ ಏನ್ ಮಾಡ್ಕಂತೀರಿ? ಆ ದೇವ್ರು ಕೊಟ್ಟೆ ಕೊಡ್ತಾನೆ. ನಾನಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ, ಆ ದೇವ್ರು ಕೊಟ್ಟೆ ಕೊಡ್ತಾನೆ. ಏನ್ ಓದಿರೋದು ತೊಟ್ಟಿಯ? ನಾನು 89 ಇಸ್ವಿಯಲ್ಲಿ SSLC ಪಾಸ್ ಆದೆ. ಫಸ್ಟ್ ಸ್ಟ್ಯಾಂಡರ್ಡ್ ಬಾನವಳ್ಳಿ ದುಳವಳಿ ಓದಿದ್ದು, ನಮ್ಮ ಹರಿಹರ ತಾಲೂಕಲ್ಲೇ. ನನ್ನ ಪಕ್ಕಕ್ಕೆಲ್ಲ ಕುತ್ಕೊಂಡರು, ಎಲ್ಲರೂ ಕಾಫಿ ಹೊಡೆದು ರ್ಯಾಂಕ್ ಬಂದರು. ನಾನು ಜಸ್ಟ್ ಪಾಸ್ ಆದೆ, 35 ಮಾರ್ಕ್ಸ್. 89 ಇಸ್ವಿಯಲ್ಲಿ ಅವಾಗಿಂದ ಅನ್ಯಾಯಕ್ಕೆ ಹೋಗಲ್ಲ ಅಂತ. ಅದು ರಿಜಲ್ಟ್ ಬಂದಾಗ ನಮ್ಮ ಹೆಡ್ ಮಾಸ್ಟರ್ ಎಲ್ಲರೂ ಬಂದು ಹೇಳಿದ್ರಲ್ಲ ಎಲ್ಲ ಒಂದು ಅವನು ಎಕ್ಸಾಮ್ ಬಂದ ಇದು ರಿಸಲ್ಟ್ ಬಂದಾಗ ಎಲ್ಲರೂ ಸೇರಿಸ್ಬೇಕಲ್ಲ. ನನ್ನ ತಲೆಗೆ ಎಷ್ಟಾಯ್ತಲ್ಲ ಅಷ್ಟ ಬರದೆ 35 ಮಾರ್ಕ್ಸಿಗೆ ಬರದೆ ಒಂದು ಸಬ್ಜೆಕ್ಟ್. ಅವಾಗ ಹೇಳಿದ್ರು ಹೆಡ್ ಮಾಸ್ಟರ್, ನೀವೆಲ್ಲ ಕಾಫಿ ಹೊಡೆದ್ರೆ ಹಂಗೆ ಬಂದಿರಿ, ತೋಟಯ್ಯ ಕಾಫಿ ಹೊಡಿಲಿ ನಂಗೆ ಪಾಸ್ ಆಗ್ಯಾನಂದ್ರೆ ಅವನೇ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು. ಅವ್ರು ರ್ಯಾಂಕ್ ಬಂದಿರೋದು ಅವನೇ, ನೀವೇನು ರ್ಯಾಂಕ್ ಬಂದಲ್ಲ ಅಂತ ಹೇಳಿದ್ರು. ಆಯ್ತು ತೋಟಯ್ಯನವರೇ, ಆದರ್ಶ ಇದೆ. ರೈತರಿಗೆ ಯಾವ ಆದರ್ಶಗಳು ಇರಬೇಕು, ಅವರು ಉದ್ಧಾರ ಆಗಬೇಕು ಅಂದ್ರೆ, ನೀವು ಹೇಳಿದ್ರಿ ಮಧ್ಯವರ್ತಿಗಳು ಅವ್ರನ್ನ ಹಾಳು ಮಾಡ್ತಾ ಇದಾರೆ, ಇದನ್ನ ತಪ್ಪಿಸ್ಕೊಳ್ಳೋ ಬಗೆ ಹೇಗೆ? ಬಗುದು ಅವ್ರು ಹೊಟ್ಟಿ ಬಗುದು ಚಿಂತಾದ್ರೆ ಸರ್, ಅಷ್ಟೇ ಅಲ್ಲ ಅವ್ರಿಗೆ ಕನಿಕರನೇ ಇಲ್ಲ ಸರ್. ಹೆಂಗ್ ಬಂತ ಹಂಗ ಖರೀದಿ ಮಾಡ್ತಾ ಇದಾರೆ. ಇವತ್ತು ರೈತ ಗೊಬ್ಬರ ಹಾಕ್ತಾನ, ನೀರ್ ಕಟ್ತಾನ, ಬೋರ್ ಹಾಕಿಸ್ತಾನ, ಅದಕ್ಕೆ ಎಷ್ಟು ಬಂಡವಾಳ ಆಗ್ತಾ ಇದ್ದಾನೆ, ಅವನಿಗೆ ಸರಿಯಾದ ರೀತಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅವನ ಕಷ್ಟಕ್ಕೆ ಸರಿಯಾಗಿ ಅವನಿಗೆ ಸಿಗ್ತಾ ಇಲ್ಲ ಬೆಲೆ. ನಿಮಗೆ ಜಮೀನು ಮಾಡಬೇಕು ಅಂತ ಅನ್ಸಿಲ್ವಾ? ಆಸೆ ಒಂದ್ ಸ್ವಲ್ಪ ಕೊಂಡ್ಕೊಂಡು ಮಾಡೋದಪ್ಪ. ಕೊಂಡ್ಕೊಂಡು ಆಸ್ತಿ ಕೊಂಡ್ಕೊಂಡು, ನಮ್ಮ ಅಪ್ಪನ ಆಸ್ತಿ ಇದೆ, ನಮ್ಮ ಅಪ್ಪರ ಆಸ್ತಿ ಇದೆ, ತೋಟ ಇದೆ ನಮ್ದು. ಎಷ್ಟೆಕರೆ ಇದೆ? 6 ಎಕರೆ ತೋಟ ಇದೆ. ನೀವು ತೋಟ ಮಾಡಿಸ್ತಾ ಇದ್ದೀರಾ ಈಗ? ಏನೇನ್ ಬೆಳೀತಿದ್ರಿ ನೀವು? ತೆಂಗು ಮಧ್ಯದಲ್ಲಿ ಈಗ ಒಂದ್ 3 ವರ್ಷ ಆಯ್ತು ಅಡಿಕೆ ಹಾಕಿದೀವಿ, ಒಳ್ಳೆ ಚೆನ್ನಾಗಿದೆ ಫಸಲು. ನಮ್ಮ ತಂದೆ ಇರೋವರೆಗೆ ನಾವು ಅದರ ಸುದ್ದಿ ಇದಕ್ಕೆ ಹೋಗಲ್ಲ. ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು? 3 ಜನ. ಅದೇ ಒಬ್ಬೊಬ್ಬರಿಗೆ 2 ಎಕರೆ ಬರುತ್ತೆ. ಅದನ್ನ ಬರ್ಲಿ, ಅದು ಬಂದಾಗ ಆಮೇಲೆ ಬರುತ್ತೆ. ನಮ್ಮ ತಂದೆ ಆಸ್ತಿ ನಮ್ಗೆ ಎಲ್ಲ ಬರೋದು. ತೋಟನವರು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಎಷ್ಟು ಗಂಟೆಗೆ? 1 ಗಂಟೆಗೆ ಹೇಳ್ತೇನೆ ಸರ್. ನಾನು 25 ಜನ ನಾನು ಕೆಲ್ಸಕ್ಕೆ ಕಳಿಸ್ಬೇಕು. ಅವ್ರಿಗೆಲ್ಲ ಸಾಯಂಕಾಲ ಹೇಳಿರ್ತಾನೆ ಸರ್, ಇಂಥ ತೋಟಕ್ಕೆ ಹೋಗ್ರಿ, ಇಂಥ ಊರಿಗೆ ಹೋಗ್ರಿ ಅಂತ ಹೇಳಿರ್ತಾನೆ. ಮತ್ತೆ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ಮತ್ತೆ ಅವ್ರನ್ನ ಎಬ್ಬಿಸ್ಬೇಕು, ಮಲಿಕೊಂಡಿರ್ತಾರ. ಆಮೇಲೆ ಅವ್ರಿಗೆಲ್ಲ ತಿಂಡಿ ಇದೆ, ಇದು ಹೋಟೆಲ್ನಲ್ಲಿ ತಿಂಡಿ ತಿಂತಾರೆ, ಇಂತಿಂತ ಕಡೆ ಹೋಗ್ರಪ್ಪ ಅಂತ ಕಳಿಸಿ. ಆಮೇಲೆ ಮತ್ತೆ ನನ್ನ ಕೆಲಸ ಕಾಯಿ ಕೊಡಿಸೋದು, ಕಾಯಿ ತುಂಬಿಸೋದು, ಮೇಂಟೆನೆನ್ಸ್ ಮಾಡ್ದಾಗ. 25 ಜನಕ್ಕೆ ನೀವು ಬೆಳಗ್ಗೆ ತಿಂಡಿನೂ ನೀವೇ ಕೊಡಿಸ್ಬೇಕು? ಇಲ್ಲ, ಅವ್ರ ದುಡ್ಡು ಇರುತ್ತೆ. ಮತ್ತೆ ದುಡ್ಡು ಇಲ್ದಾಗ ಮತ್ತೆ ನಾವೇ ಅವ್ರಿಗೆ ಹೇಳಿ ತಿನ್ಸ್ ಕಳಿಸ್ಬೇಕು. ಆಮೇಲೆ ನಾನು ಮತ್ತೆ ಸಾಯಂಕಾಲ ಅವ್ರಿಗೆ ಕೊಡ್ಬೇಕು ಹೋಟೆಲ್ ಅವ್ರಿಗೆ. ಒಂದು ಮರ ಎಷ್ಟು ಕಾಯಿ ಬಿಡತ್ತೆ ಸಾಮಾನ್ಯ? ಒಂದು ಮರ ಕ್ಲೀನ್ ಅಲ್ಲಿ ಅದು ಕ್ಲೀನ್ ಆಗಿ ನೀರು ಗೊಬ್ಬರ ಯಾವುದೇ ರೋಗ ಇಲ್ಲ ಅಂತಂದ್ರೆ, ಒಳ್ಳೆ ತಳಿ ಇತ್ತಂತಂದ್ರೆ ಒಂದು 50-60 ಕಾಯಿ ಸಿಗುತ್ತೆ 2 ತಿಂಗಳಿಗೆ. ನೀವು 2 ತಿಂಗಳಿಗೆ ಅದನ್ನ ಕೆಡುತ್ತೀರಾ ಅಂತ ಇಟ್ಕೊಳ್ಳಿ. ಒಂದು ಮರ ಗೊನೆ ಇಳಿಸೋದಾದ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ ನೋಡ್ರಿ? ನಾನು ನಾನೊಬ್ಬ ರೈತ ಹೋದ್ರ ಗಿಡ ಒಂದು 10 ಅಡಿ 15 ಅಡಿ ಇತ್ತಂತಂದ್ರೆ ಅದಕ್ಕೆ ಕಡಿಮೆ ರೇಟ್ ಮಾಡ್ತದೆ, ಒಂದು 15 ರೂಪಾಯಿ 20 ರೂಪಾಯಿ. ಆಮೇಲೆ ಅದಕ್ಕೂ ಎತ್ತರ ಇತ್ತು, ಇನ್ನೂ 5 ಅಡಿ ಎತ್ತರ ಇತ್ತಪ್ಪ ಅಂತಂದ್ರೆ 25 ರೂಪಾಯಿ. ಅಲ್ಲ ಅಗ್ದಿ ನಮ್ದು ನಮ್ಮ ಟೀಮ್ ಹೇಳ್ಬೇಕಂತಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಬ್ಯಾಚ್ ಇದೆ. ಅತೀ ಕಡಿಮೆ ಅಂದ್ರೆ ನಮ್ದೇ ರೇಟ್ ಮರ ತದ್ದು, ಅತೀ ಕಡಿಮೆ 2-3 ರೂಪಾಯಿ. ಅವ್ರಿಗಿಂತೂ 2-3 ರೂಪಾಯಿ ನಮ್ದು ಕಡಿಮೆ. ನಮ್ಮ ಹುಡುಗರಿಗೆ ಹೇಳಿ ಕಳಿಸಿರ್ತಾನೆ, ರೋಗ ಬಿದ್ದಿದೆ, ಕಾಯಿ ಕಡಿಮೆ ಇದೆ, ರೈತರು ಕಷ್ಟದಾಗಿದ್ದಾರೆ, ಮಾಡ್ಬರ್ರಿಪ್ಪ ಕೆಲಸ ಮಾಡ್ಬರ್ರಿ, ನೀವು ಇನ್ನೊಬ್ರಂಗ ಅಷ್ಟು ಇಷ್ಟು ಅವ್ರಿಗೆ ಕೇಳಕ್ ಹೋಗ್ಬೇಡ್ರಿ, ರೈತರು ಸಂಕಷ್ಟದಾಗದಾರ ಅಂತ ಹೇಳ್ತಿರ್ತಾನೆ. ಆ ಪ್ರಕಾರ ನಮ್ಮ ಹುಡುಗರು ಮಾಡ್ಬರ್ತಾರೆ. ಎಲ್ಲ ಹೆಚ್ಚಿದ್ಯ ಹೋಗೋಣ, ನಮ್ದು ತಾಪತ್ರೆ ಆಗಿತ್ತು. ಇಲ್ಲ ಆತರ ಕೇಳ್ದಲ್ಲ, ಅವ್ರು ಹೇಳ್ದಲ್ಲ, ಆತರ ಅನ್ನೋದೇ ಅಲ್ಲ, ಸುಮ್ ಮಾಡ್ಬಾರ್ದು. ಅದು ಗೊತ್ತಾಗತ್ತೆ, ಒಂದು ತೋಟದಲ್ಲಿ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಗಿಡ ಇರಲ್ಲ. 20 ಗಿಡ ದೊಡ್ಡವಿದ್ರೆ ಒಂದು 20 ಗಿಡ ಅದರಲ್ಲಿ ಇನ್ನು 5-8 ಅಡಿ ಇನ್ನು ಕೆಳಗೆ ಇರ್ತಾವು, ಹಿಂದ ಮುಂದೆ ಹಿಂದ ಮುಂದೆ ಇರ್ತಾವು. ಅದು ಅವಾಗ ಮೇಂಟೆನೆನ್ಸ್ ಆಗತ್ತೆ. ಕಾಯಿ ಕೊಡ್ತಾರ ಬರೀ ದುಡ್ಡು ಒಂದೇನಾ?

ಇವರನ್ನು ಇದುವರೆಗೆ ಸಂದರ್ಶನ ಮಾಡಿದವರು ಎಂಎ ಸುದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತ್ತು. ಆತ್ಮೀಯ ರೈತ ಬಾಂಧವರೇ, ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 5:30 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂಗಮ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು, ಈ ಕುರಿತು ಸಂಘದ ಅಧ್ಯಕ್ಷರಾದ ಡಾ ಕೆಎಂ ನಾಗರಾಜ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಏನಿದೆ ಅಂತ ನಿಮ್ ಮನೆಗೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದು ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದ. ಮೊದಲಿನ ಗುಂಡಿ ಹಂಗ 6 ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊರಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿದ್ರೆ, ಕೊರೋನಾ ಸೋಂಕು ಬಾರದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದರೂ ಸಹ ಸೋಂಕು ತಗಲಿ ಸೂಕ್ತ ಚಿಕಿತ್ಸೆ ಪಡೆದು ಈ ವ್ಯಾಧಿಯಿಂದ ಜಯ ಹೊಂದಿ ಸಹಜ ಜೀವನ ನಡೆಸುತ್ತಿರುವಂತಹ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಈ ಸೋಂಕು ತಗಲಿದ ವ್ಯಕ್ತಿಗಳು ಸೋಂಕಿನಿಂದ ಮುಕ್ತಿ ಹೊಂದಿದ ಅನುಭವಗಳನ್ನ ನಮ್ಮೊಂದಿಗೂ ಹಂಚಿಕೊಳ್ಳಿ. ಈ ನಿಮ್ಮ ಅನುಭವ ಸೋಂಕಿತರ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಸಹಾಯವಾಗುತ್ತೆ. ಈ ಯಶೋಗಾಥೆಯನ್ನ ಪತ್ರದ ಮೂಲಕ ಕಳುಹಿಸಲಿಕ್ಕೆ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಜಯ ಕಾರ್ಯಕ್ರಮ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ 9481527600 ಈ ನಂಬರ್ಗೆ ಕಳಿಸ್ಕೊಡಿ. ಇಮೇಲ್ ಮೂಲಕನೂ ಸಹ ಕಳಿಸಬಹುದು. ಇಮೇಲ್ ಐಡಿ aarbdvt@gmail.com. ನನ್ನ ಜಯ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಗ್ಗೆ 11:00 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಸಾಸೋ ಮೇ ಛಿಪಾ ಹೈ ಯೇ, ಪುರುಖೋ ಕಿ ಕೃಪಾ ಹೈ ಯೇ, ದಿಖಲಾಯೇಗಾ ರಾಸ್ತಾ ಹಠ ಯೋಗಾ ನಿಶಾಸನಂ, ಹಠ ಯೋಗಾ ನಿಶಾಸನಂ. ದುನಿಯಾ ಮೇ ಪ್ರಸಿದ್ಧ ಜೋ ಅಪನೇ ಆಪ ಸಿದ್ಧ ಜೋ, ರಖನಾ ಇಸ್ ಪೇ ಆಸ್ತಾ ಹಠ ಯೋಗಾ ನಿಶಾಸನಂ. ಯೋಗಾರಂಭ ಹೋ, ಯೋಗಾರಂಭ ಹೋ, ಯೋಗಾರಂಭ ಹೋ, ಯೋಗಾರಂಭ ಹೋ. ವಿಶ್ವ ಕೋ ಭೇಟ್ ದೀ ಹಮ್ನೇ ಯೋಗ ಹೈ, ಯೋಗಾರಂಭ ಹೋ. ಜಹಾವಿ ಹಾ ಉಮೇಶ. ಸುಕೃತ ದುಷ್ಕೃತೆ ಅಸ್ಮದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ.